ಡಾ ಶಾಲಿನಿ ರಜನೀಶ್. 23 ಲಕ್ಷ ಬಿಪಿಎಲ್ ಕುಟುಂಬಗಳಿಗೆ 75 ಯೂನಿಟ್ ಉಚಿತ ವಿದ್ಯುತ್, ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಭತ್ತದ ಬೆಳೆಗೆ ಬರುವ ಹಳದಿ ಕಾಂಡ ಕೊರಕ ಕೀಟದ ನಿರ್ವಹಣೆ ಕುರಿತು ಗಂಗಾವತಿ ಕೃಷಿ ಮಹಾವಿದ್ಯಾಲಯದಲ್ಲಿ ಹಿರಿಯ ಸಂಶೋಧನಾ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಗಂಗಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರಾಯಚೂರು ಕೃಷಿ ಮೇಳ ಕುರಿತು ಮಾಹಿತಿ ಮಾಡಿಕೊಡುತ್ತಾರೆ ಡಾಕ್ಟರ್ ನಾಗೇಶ್ ಬಸಪ್ಪ ಜಾನೇಕಲ್ ಅವರು. ರೈತ ಬಾಂಧವರೇ, ಮೊದಲಿಗೆ ಕೇಳಿ, ಭತ್ತದ ಬೆಳೆಗೆ ಬರುವ ಹಳದಿ ಕಾಂಡ ಕೊರಕ ಕೀಟದ ನಿರ್ವಹಣೆ ಕುರಿತು ಗಂಗಾವತಿ ಕೃಷಿ ಮಹಾವಿದ್ಯಾಲಯದಲ್ಲಿ ಹಿರಿಯ ಸಂಶೋಧನಾ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಗಂಗಪ್ಪ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಬದ್ರಿ ಪ್ರಸಾದ್ ಅಂಥೇಳಿ. ಕೃಷಿ ಮಹಾವಿದ್ಯಾಲಯ ಗಂಗಾವತಿಯಲ್ಲಿ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾವು ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಭತ್ತದ ಬೆಳೆಗೆ ಬರ್ತಕ್ಕಂತಹ ಪ್ರಮುಖ ಕೀಟಪೀಡೆಯಾದಂಥ ಹಳದಿ ಕಾಂಡ ಕೊರಕದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕೀಟದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ, ಅದರ ನಿರ್ವಹಣಾ ಕ್ರಮಗಳನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೃಷಿ ಮಹಾವಿದ್ಯಾಲಯ ಗಂಗಾವತಿಯಲ್ಲಿ ಹಿರಿಯ ಸಂಶೋಧನಾ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಶ್ರೀ ಗಂಗಪ್ಪ ಅವರು. ಸೊ ಗಂಗಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ನಮ್ಮ ರೈತ ಬಾಂಧವರಿಗೆ, ಈ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಬಹಳ ಪ್ರಮುಖವಾದಂಥ ಬೆಳೆ. ನಾವು ಇದನ್ನು ಭತ್ತದ ಕಣಜ ಅಂತ ಸಹ ಕರಿತೀವಿ ಈ ಒಂದು ಅಚ್ಚುಕಟ್ಟು ಪ್ರದೇಶವನ್ನು. ಸೊ ಸುಮಾರು ಈ ಒಂದು ಭತ್ತದ ಬೆಳೆ ವಿಸ್ತೀರ್ಣ ಎಷ್ಟಿದೆ, ಈ ಯಾವ ಒಂದು ಪ್ರಾಮುಖ್ಯತೆ ಇದೆ, ಈ ಒಂದು ಭಾಗದಲ್ಲಿ ಬರ್ತಾ ಇರತಕ್ಕಂತಹ ಪ್ರಮುಖ ತಳಿಗಳು ಯಾವ್ದ್ಯಾವುದು, ಸ್ವಲ್ಪ ನಮ್ಮ ರೈತರಿಗೆ ಪರಿಚಯ ಮಾಡಿಕೊಡ್ತೀರಾ? ಭತ್ತವು ನಮ್ಮ ರಾಷ್ಟ್ರದ ಮತ್ತು ರಾಜ್ಯದ ಒಂದು ಪ್ರಮುಖ ಬೆಳೆಯಾಗಿದ್ದು, ವಿಶ್ವದಾದ್ಯಂತ ಅರ್ಧಕ್ಕಿಂತ ಹೆಚ್ಚು ಜನರಿಗೆ ಇದು ಒಂದು ಆಹಾರ ಬೆಳೆಯಾಗಿದೆ ಮತ್ತು ವಿಶ್ವದಾದ್ಯಂತ ಇದನ್ನು ಬೆಳೆಯಲಾಗುತ್ತದೆ. ಚೀನಾ ಆಹಾರ ಬೆಳೆ ಅಂತಲೇ ಹೇಳ್ಬೋದು ಈ ಒಂದು ಭಾಗದಲ್ಲಿ. ಎಸ್, ಹಲವಾರು ಸುಮಾರು ಕೀಟಪೀಡೆಗಳು ಈ ಒಂದು ಭತ್ತವನ್ನು ಆಕ್ರಮಿಸ್ತವೆ ಅಥವಾ ದಾಳಿ ಮಾಡ್ತವೆ ಅಂತ ಗೊತ್ತು. ಸುಮಾರು ಎಷ್ಟು ಬಗೆಯ ಕೀಟಗಳು ಈ ಒಂದು ಭತ್ತದ ಬೆಳೆಗೆ ಹಾನಿ ಮಾಡ್ತವೆ? ಭತ್ತದಲ್ಲಿ 160ಕ್ಕಿಂತ ಅಧಿಕ ಕೀಟಗಳು ದಾಳಿ ಮಾಡುತ್ತವೆ. ಅದರಲ್ಲಿ ಪ್ರಮುಖವಾಗಿ 15-20 ಕೀಟಗಳು ಆರ್ಥಿಕ ಹಾನಿಯನ್ನು ಉಂಟು ಮಾಡುತ್ತವೆ. ಪ್ರಮುಖ ಕೀಟಗಳು ಯಾವ್ದು ಯಾವುದು? ಅದರಲ್ಲಿ ಹಳದಿ ಕಾಂಡಕೊರಕ ಇದು ಒಂದು ಪ್ರಮುಖ ಕೀಟ, ಮತ್ತು ಕಂದು ಜಿಗಿಹುಳ, ಬಿಳಿ ಬೆನ್ನಿನ ಜಿಗಿಹುಳು, ಹಸಿರು ಜಿಗಿಹುಳು, ಮತ್ತೆ ಕನೆ ಹುಳು, ಎಲೆ ಸುರುಳಿ ಸುತ್ತುವ ಹುಳು, ಇವು ಪ್ರಮುಖ ಬೆಳೆ. ಪ್ರಮುಖ ಬಹುಶಃ ನಮಗೆ ಅನ್ಸೋಂಗೆ ಈಗ ಕಣೆ ಹುಳು ಅನ್ನೋದು ಇಷ್ಟು ಕಾಲ ಇರಲಿಲ್ಲ, ಇತ್ತೀಚಿನ ಒಂದು 2 ವರ್ಷಗಳಲ್ಲಿ ಈ ಕೀಟಗಳು ಬಂತು. ಸೊ ಈಗ ನಾವು ಮುಂಗಾರು ಕಳೆದು ಹಿಂಗಾರಿನ ಒಂದು ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ದೀವಿ, ಅಥವಾ ಹಿಂಗಾರು ಅಂತ ಹೇಳ್ಬೋದು, ಅಥವಾ ಬೇಸಿಗೆ ಭತ್ತ ಈ ಒಂದು ಕಾಲಕ್ಕೆ ಬಂದಿದ್ದೀವಿ. ಸೊ ಈ ಒಂದು ಸನ್ನಿವೇಶದಲ್ಲಿ ನಮ್ಮ ಭತ್ತಕ್ಕೆ ಬರ್ತಕ್ಕಂತಹ ಕೀಟಗಳು ಯಾವುದು, ಪ್ರಮುಖವಾದಂತಹ ಕೀಟಗಳು ಯಾವುದು? ಮುಂಗಾರು ಬೆಳೆಯಲ್ಲಿ ಕಂದು ಜಿಗಿ ಹುಳು ಅದರ ಬಾಧೆ ಜಾಸ್ತಿ ಪ್ರಮಾಣದಲ್ಲಿ ಕಾಡುತ್ತದೆ. ಅದೇ ಹಿಂಗಾರು ಬೆಳೆಯಲ್ಲಿ ಅಥವಾ ಬೇಸಿಗೆ ಬೆಳೆ ಅಂತ ಕರಿತೀವಿ, ಅದರಲ್ಲಿ ಹಳದಿ ಕಾಂಡಕೊರಕದ ಬಾಧೆಯು ಜಾಸ್ತಿ ಇರುತ್ತದೆ. ಅಂದ್ರೆ ಈ ಒಂದು ಹಂಗಾಮಿಗೆ ಹಳದಿ ಕಾಂಡಕೊರಕದೇ ಜಾಸ್ತಿ. ಸೊ ಈ ಹಳದಿ ಕಾಂಡಕೊರಕ ಅಂದ್ರೆ ಯಾವುದು, ಹಾನಿ ಏನಾಗುತ್ತೆ? ಇದು ಹಳದಿ ಕಾಂಡ ಕೊರಕವನ್ನು ವೈಜ್ಞಾನಿಕವಾಗಿ ಸಿರ್ಫೋಫೆಗಾ ಇನ್ಸರ್ಟುಲಸ್ ಅಂತ ಕರಿತೀವಿ. ಅದು ಲೆಪಿಡಪ್ಟರ ಎಂಬ ಶ್ರೇಣಿಗೆ ಮತ್ತು ಪೈರಲಿಡೆ ಎಂಬ ಕುಟುಂಬಕ್ಕೆ ಸೇರಿದ್ದು, ಇದರ ಜೀವನ ಚಕ್ರ ಬಂದಾಗ ಇದು ಸುಮಾರು 40-45 ದಿನಗಳವರೆಗೂ ಇದರ ಒಟ್ಟಾರೆ ಜೀವನ ಚಕ್ರ ಇರುತ್ತೆ. ಈ ಕೀಟದಲ್ಲಿ 4 ಹಂತಗಳು ಬರುತ್ತವೆ: ತತ್ತಿ, ಮರಿಹುಳು, ಪ್ರೌಢಾವಸ್ಥೆ ಮತ್ತು ಪತಂಗ ಅಂತೇಳಿ. ಪತಂಗ 2-3 ದಿನ ಅವಸ್ಥೆ ಆದ ಮೇಲೆ ಒಂದು ಕೋಶಾವಸ್ಥೆಗೂ ಸಹ ಹೋಗುತ್ತೆ. 3-4 ದಿನಗಳವರೆಗೂ ಈ ಪತಂಗವು ಬದುಕುತ್ತದೆ. ಅದರಲ್ಲಿ ಕೋಶಾವಸ್ಥೆಯಿಂದ ಹೊರಬಂದ ಈ ಪತಂಗವು ಹೊರಬಂದ ದಿನದಂದೇನೆ ಗಂಡು ಹೆಣ್ಣನ್ನು ಹುಡುಕಿ ಸಂಯೋಗ ಹೊಂದಿ ಅದರ ಮರುದಿನ 2 ರಾತ್ರಿದೊಳಗೆ 170-200 ತತ್ತಿಗಳವರೆಗೆ ಇದು ಇಡುತ್ತದೆ. ಈ ತತ್ತಿಗಳು ಎಲೆಯ ಮೇಲ್ಭಾಗದಲ್ಲಿ 2-3 ಗುಂಪಿನಲ್ಲಿ ಇಡುತ್ತದೆ. ಒಂದು ಗುಂಪಿನಲ್ಲಿ ಸುಮಾರು 80 ತತ್ತಿಗಳು ಇರುತ್ತವೆ. ತತ್ತಿ ಇಟ್ಟ ನಂತರ ಕಂದು ಬಿರುಗೂದಲಿನ ಗುಂಪಿನಿಂದ ಇದನ್ನು ಮುಚ್ಚುತ್ತದೆ. ನಂತರ 6-10 ದಿನಗಳ ಕಾವಿನ ನಂತರ ತತ್ತಿ ಹೊಡೆದು ಮರಿಹುಳುಗಳು ಹೊರೆ ಬರುತ್ತದೆ. ಮರಿಹುಳುಗಳು ತಿಳಿ ಹಳದಿ ಬಣ್ಣದಿಂದ ಕೂಡಿದ್ದು 20 ಮಿಲಿಮೀಟರ್ ಉದ್ದವಾಗಿರುತ್ತದೆ ಮತ್ತು ಕಪ್ಪು ಬಣ್ಣನ ತಲೆಯಿಂದ ಹೊಂದಿರುತ್ತದೆ. ನಂತರ ಆ ಮರಿಹುಳುಗಳು ಸುಳಿ ಎಲೆಯ ಕೆಳಗಡೆ ಸಣ್ಣ ರಂಧ್ರವನ್ನು ಕೊರೆದು ಆ ಕಾಂಡವನ್ನು ತಿನ್ನಲು ಪ್ರಾರಂಭಿಸುತ್ತದೆ. ಸುಮಾರು 25-35 ದಿನಗಳವರೆಗೂ ಆ ಕಾಂಡದಲ್ಲೇ ತಿನ್ನಲು ಪ್ರಾರಂಭಿಸುತ್ತದೆ. ತದನಂತರ ಅದು ಕೋಶಾವಸ್ಥೆಗೆ ತಲುಪುತ್ತದೆ. ಕೋಶಾವಸ್ಥೆಯು 6-10 ದಿನಗಳವರೆಗೂ ಕೋಶಾವಸ್ಥೆಯಲ್ಲಿ ಇರುತ್ತದೆ. ಅದು ಬೇರಿನ ಮೇಲ್ಭಾಗದಲ್ಲಿ ಅಂದರೆ ಫಸ್ಟ್ ಗಣಿ ಏನಂತೀವಿ ಬೇರಿನ ಮೇಲ್ಗಡೆ, ಅಲ್ಲೇ ಕೋಶಾವಸ್ಥೆಯಲ್ಲಿ ಹೋಗುತ್ತದೆ. ನಂತರ ಅದು ಪ್ರೌಢಾವಸ್ಥೆ ಮತ್ತೆ ಪತಂಗ ಆಗಿ ಮತ್ತು ಗಂಡು ಮತ್ತು ಹೆಣ್ಣು ಹುಳುಗಳು ಮತ್ತೆ ಸಂಯೋಗ ಹೊಂದಿ ಮತ್ತು ಮೊಟ್ಟೆಗಳನ್ನು ಇಡಲು ಪ್ರಾರಂಭಿಸುತ್ತದೆ. ಇದೇ ತರ ಅದರ ಜೀವನ ಚಕ್ರ ಮುಂದುವರಿಯುತ್ತದೆ. ಜೀವನ ಚಕ್ರ ನೋಡಿದ್ವಿ, ಭತ್ತದ ಬೆಳೆಗೆ ಯಾವ ರೀತಿಯಾಗಿ ಹಾನಿ ಮಾಡುತ್ತೆ? ಇದು ಅದೇ ಹೇಳಿದ್ನಲ್ಲ, 6-10 ದಿನಗಳ ಕಾವಿನ ನಂತರ ಮೊಟ್ಟೆ ಹೊಡೆದು ಮರಿಹುಳುಗಳು ಹೊರೆ ಬಂದು ಸುಳಿ ಎಲೆಯ ಕೆಳಗಡೆ ಸಣ್ಣ ರಂಧ್ರವನ್ನು ಕೊರೆದು ಕಾಂಡದೊಳಗೆ ತಿನ್ನಲು ಪ್ರಾರಂಭಿಸುತ್ತದೆ. ಅದರಿಂದ ಸುಳಿಯು ಒಣಗಿ ಹೋಗುತ್ತದೆ. ಅದನ್ನು ಡೆಡ್ ಹಾರ್ಟ್ ಅಥವಾ ಸತ್ತ ಸುಳಿ ಎಂದು ಕರೆಯುತ್ತೇವೆ. ಅದನ್ನು ಕೈಯಿಂದ ಎಳೆದಾಗ ಈಜಿಯಾಗಿ ಅದು ಹೊರಗಡೆ ಬರುತ್ತೆ, ಅದನ್ನು ನಾವು ಗಮನಿಸಬಹುದು. ಮತ್ತೆ ಅದು ತೆನೆ ಬಿಡುವ ಸಮಯದಲ್ಲಿ ತೆನೆಯ ಕೆಳಭಾಗದಲ್ಲಿ ಮರಿಹುಳುವು ಕೊರೆದು ತಿನ್ನುವುದರಿಂದ ತೆನೆ ಒಣಗುತ್ತದೆ. ಅದನ್ನು ನಮ್ಮ ರೈತರು ಜೊಳ್ಳು ತೆನೆ ಅಂತಾರೆ ಅಥವಾ ವೈಟ್ ಎರೆಡ್ ಅಂತಾರೆ. ಅದನ್ನು ಹಿಡಿದು ಜಗಿದಾಗ ಅದು ಗಿಡದಿಂದ ಸುಲಭವಾಗಿ ಹೊರಬರುತ್ತದೆ. ಇದು ಅದರ ಬಾಧೆಯ ಲಕ್ಷಣಗಳು. ಸೊ ಈ ತರ ಮಾಡೋದ್ರಿಂದ ಈ ಹಾನಿ ಸುಮಾರು 8% ನಮಗೆ ಅಥವಾ 60% ನಷ್ಟ ಆಗಬಹುದು ರೈತನಿಗೆ? ನಮ್ಮ ದೇಶದಲ್ಲಿ ಸುಮಾರು 30-80% ಇದು ಹಾನಿಯನ್ನು ಉಂಟು ಮಾಡುತ್ತಿದೆ. ನಮ್ಮ ರಾಜ್ಯದಲ್ಲಿ ಭತ್ತ ಬೆಳೆಯುವ ಪ್ರದೇಶದಲ್ಲಿ ಸುಮಾರು 25-30% ಹಾನಿಯನ್ನುಂಟು ಮಾಡುತ್ತಿದೆ. ಈ ಹಾನಿ ಈಗ ನಮ್ಮಲ್ಲಿ 2 ಪದ್ಧತಿ ಇದೆ. ಒಂದು ಸಸಿ ಮಡಿ ಮಾಡಿ ಆನಂತರ ನಾವು ನಾಟಿ ಮಾಡೋಂಥದ್ದು ಇದೆ. ಸಸಿ ಮಡಿಯಲ್ಲಿ ಏನಾದರೂ ಹಾನಿ ಆಗುತ್ತಾ? ಹಾಂ, ಇದರ ಹಾವಳಿ ಸಸಿ ಮಡಿಯಿಂದನೇ ಪ್ರಾರಂಭವಾಗುತ್ತದೆ. ಹಿಂದಿನ ಬೆಳೆಯಲ್ಲಿ ಏನು ನಾವು ಕೋಲು ಅಂತೀವಿ, ಕೌಲಿ ಅಂತೀವಿ, ಅದರಲ್ಲಿ ಕೋಶಾವಸ್ಥೆಯಲ್ಲಿರುವಂಥ ಅಥವಾ ಮರಿಹುಳುಗಳು ಹೊರಬಂದು ಸಸಿ ಮಡಿಯಲ್ಲಿ ಪತಂಗಗಳು ತತ್ತೆಯನ್ನು ಇಟ್ಟಿರುತ್ತವೆ. ಅಲ್ಲಿಂದ ಅದರ ಪ್ರಾರಂಭ ಸ್ಟಾರ್ಟ್ ಆಗುತ್ತೆ, ಶುರುವಾಗುತ್ತೆ. ಅಂದ್ರೆ ಇದು ಸಸಿ ಮಡಿಯಲ್ಲೂ ಸಹ ಹಾನಿ ಮಾಡುತ್ತೆ, ಪ್ರಮುಖ ಕ್ಷೇತ್ರದಲ್ಲೂ ಸಹ ಹಾನಿ ಮಾಡುತ್ತೆ. ಈಗ ಈ ಕೀಟ ಬಂದಿದೆ ಅಂತೇಳಿ ರೈತರು ಯಾವ ರೀತಿ ತಿಳ್ಕೋಬಹುದು? ಮುಂಚೆ ಹೇಳಿದ ಹಾಗೆ ಅದರ ಮೊಟ್ಟೆಗಳು ಎಲೆಯ ತುದಿಯ ಭಾಗದಲ್ಲಿ ಅದರ ಮೊಟ್ಟೆಗಳು ಇರುತ್ತವೆ. ಅದು ಕಂದು ಗುಂಪಿನಲ್ಲಿ ಇಟ್ಟಿರುತ್ತದೆ. ಆ ತತ್ತಿಗಳನ್ನು ನೋಡಿ ನಾವು ಅದನ್ನು ನೋಡಬಹುದು. ಮತ್ತೆ ಅದರ ಸುಳಿ ಒಣಗಿರೋದು ಅದನ್ನು ಇನಿಷಿಯಲ್ ಸ್ಟೇಜಲ್ಲಿ ನಾವು ನೋಡಬಹುದು. ಸೊ ಅದಕ್ಕಿಂತ ಅಂತ ಹೇಳಿದ್ರೆ ಈಗ ಮೋಹಕ ಬಲೆಗಳನ್ನು ನಾವು ಉಪಯೋಗ ಮಾಡ್ತೀವಿ. ಸೊ ರೈತರು ಮೋಹಕ ಬಲೆಗಳನ್ನು ಹಾಕೋದ್ರಿಂದ ಸಹ ಒಂದು ವೀಕ್ಷಣೆಗೆ ಅಥವಾ ಮಾನಿಟರಿಂಗ್ ಪರ್ಪಸ್ ಯಾವ ರೀತಿ ನಾವು ಮಾಡಬಹುದು ಅದನ್ನ? ಒಂದು ಎಕರೆಯಲ್ಲಿ 2-3 ಮೋಹಕ ಬಲೆಗಳನ್ನು ಹಾಕಿದಾಗ ನಾವು ಅದರ ಪತಂಗದ ಅದರ ಹಾವಳಿ ಸ್ಟಾರ್ಟ್ ಆಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ಅದರ ಮೇಲೆ ನಾವು ಅದರ ಹಾವಳಿ ಇದೆಯೋ ಇಲ್ಲ ಅಂತ ನೋಡಬಹುದು. ಪತಂಗಗಳು ಬಂದು ಆ ಮೋಹಕ ಬಲೆಯಲ್ಲಿ ಸಂಗ್ರಹ ಆಗುತ್ತೆ. ಸೊ ಸಂಗ್ರಹ ಆದಾಗ ರೈತನಿಗೆ ಇದು ಮೋಹಕ ಬಲೆಯಲ್ಲಿ ಇದು ಹಳದಿ ಕಾಂಡ ಕೊರಕ ಅಂತೇಳಿ ಪತಂಗ ನೋಡಿ ಗುರುತಿಡಲಿಕ್ಕೆ ಏನಾದರೂ ಆ ಚಿಹ್ನೆಗಳೇನಾದರೂ ಇದೆಯಾ ಪತಂಗದ ಮೇಲೆ? ನಾವು ಗದ್ದೆಯಲ್ಲಿ ಅಂದರೆ ನಾಟಿ ಮಾಡಿರುವ ಸಮಯದಲ್ಲಿ ಆಗಿರಬಹುದು ಅಥವಾ ಸಸಿ ಮಡಿಯಲ್ಲಿ ಇರಬಹುದು, ಆ ಪತಂಗಗಳು ಹೆಣ್ಣು ಪತಂಗ ಮತ್ತು ಗಂಡು ಪತಂಗ ಮುಂಜಾನೆ ಸಮಯ ಮತ್ತು ಸಾಯಂಕಾಲದ ತಂಪಾದ ವೇಳೆಯಲ್ಲಿ ಆ ಗಿಡದ ಮೇಲೆ ಆ ಎಲೆಯ ಗರಿಗಳ ಮೇಲೆ ಕುಂತಿರುತ್ತದೆ. ಆ ಪತಂಗವು ಹಳದಿ ಬಣ್ಣದಿಂದ ಹೊಂದಿದ್ದು ಮುಂದಿನ ರೆಕ್ಕೆ ಅಂದರೆ ಫೋರ್ ವಿಂಗ್ಸ್ ಅಂತೀವಿ ಅದರ ಮೇಲೆ 2 ಕಪ್ಪು ಚುಕ್ಕೆಗಳನ್ನು ಹೊಂದಿರುತ್ತದೆ. ಅದು ಹೆಣ್ಣು ಹುಳ. ಅದು ಗಂಡು ಹುಳುವಿನ ಗಾತ್ರಕ್ಕಿಂತ ಇದರ ಗಾತ್ರ ದೊಡ್ಡದಾಗಿರುತ್ತದೆ. ಬಟ್ ಆದರೆ ಗಂಡು ಹುಳುವಿನ ರೆಕ್ಕೆಯ ಮೇಲೆ ಕಪ್ಪು ಚುಕ್ಕೆಗಳು ಹೊಂದಿರುವುದಿಲ್ಲ, ಹೆಣ್ಣು ಹುಳಕ್ಕಿಂತ ಸಣ್ಣದಾಗಿರುತ್ತದೆ. ನಮಗೆ ಸಾಧಾರಣವಾಗಿ ಮೋಹಕ ಬಲೆಯಲ್ಲಿ ಬರ್ತಕ್ಕಂಥದ್ದು ಗಂಡು ಹುಳು. ಯಾಕಂದ್ರೆ ಮೋಹಕ ಬಲೆಯಲ್ಲಿ ನಾವು ಹೆಣ್ಣು ಹುಳುವಿನ ಫಿರಮೋನ್ಸ್ ಅಂತೀವಿ ಸಿರ್ಪ್ಲೂರ್ ಎಂಬ ಅದು ಆ ಹೆಣ್ಣು ಹುಳುವಿನ ವಾಸನೆಯನ್ನು ಆ ಮೋಹಕ ಬಲೆಯಲ್ಲಿ ಹಾಕಿರುತ್ತವೆ. ಆ ಮೋಹಕ ಬಲೆಯಲ್ಲಿರುವ ಆ ವಾಸನೆಗೆ ಗಂಡು ಹುಳುಗಳು ಆಕರ್ಷಣೆಗೊಂಡು ಆ ಟ್ರ್ಯಾಪ್ ಅಲ್ಲಿ ಕಲೆಕ್ಟ್ ಆಗಿರುತ್ತವೆ. ಅದನ್ನು ನೋಡಿ ನಾವು ಬೀಡೆ ಕಾಟ ಪ್ರಾರಂಭ ಆಗಿದೆ ಅಂತ ಹೇಳಿ. ಸೊ ಈಗ ನೀವು ಹೇಳಿದ್ರಿ ಆ ಒಂದು ರಾಸಾಯನಿಕ ಸಿರ್ಫ್ಲೂರ್ ಅನ್ನೋಂಥ ರಾಸಾಯನಿಕವನ್ನು ನಾವು ಹಾಕಿರ್ತೀವಿ ರಬ್ಬರಲ್ಲಿ ಅಂತೇಳಿ, ಅದನ್ನೇನಾದರೂ ಒಂದು ಸೀಸನಿಗೆ ಒಂದೇ ಸಲಿನ ಅಥವಾ ಅದನ್ನು ಪದೇ ಪದೇ ನಾವು ಬದಲಾಯಿಸಬೇಕಾಗುತ್ತೆ? ಅದನ್ನು 20-30 ದಿನಕ್ಕೊಮ್ಮೆ ಅದರ ಟ್ಯೂಬ್ ಇರುತ್ತೆ, ಅದಕ್ಕೆ ರಬ್ಬರ್ ಸೆಪ್ಟಾ ಅಂತಿರುತ್ತೆ ಆ ಮೋಹಕ ಬಲೆಯಲ್ಲಿ, ಅದನ್ನು 20-30 ದಿನಕ್ಕೊಮ್ಮೆ ಅದನ್ನು ಬದಲಾಯಿಸ್ತಾ ಹೋಗಬೇಕು. ಸೊ ಅವಾಗ ನಮಗೆ ಅದು ಪೀಡೆ ಬಂದಿದೆ ಅಂತ ಗೊತ್ತಾಗುತ್ತೆ. ನೀವಾಗಲೇ ಹೇಳಿದ್ರಿ 30-80 ನಮಗೆ ಹಾನಿ ಆಗುತ್ತೆ ಅಂತ ಹೇಳಿ. ಸೊ ಈ ಒಂದು ಹಾನಿಯನ್ನು ಅಥವಾ ಈ ಒಂದು ಕೀಟವನ್ನು ನಾವು ನಮ್ಮ ರೈತರು ಸಾಧಾರಣವಾಗಿ ಯಾವ ರೀತಿ ನಿಯಂತ್ರಣ ಮಾಡ್ಬೋದು? ಇದಕ್ಕೇನಾದರೂ ಸಮಗ್ರ ಪೀಡೆ ನಿರ್ವಹಣೆ ಏನಾದರೂ ಇದೆಯಾ? ಏನೆಲ್ಲ ಮಾಡಬೇಕು ಇದನ್ನು ನಿರ್ವಹಣೆ ಮಾಡಬೇಕಾದ್ರೆ? ನಾವು ನೇರವಾಗಿ ರಾಸಾಯನಿಕ ಪೀಡೆನಾಶಕವನ್ನು ಸಿಂಪಡೆಗೆ ಹೋಗಬಾರದು, ಅದರಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಬೆಳೆಸಿಕೊಳ್ಳಬೇಕು. ಮುಂಚಿತವಾಗಿ ನಾವು ನಾಟಿ ಮಾಡುವ ಸಮಯದಲ್ಲಿ ಇದನ್ನು ಕೊಯ್ಲು ಮಾಡುವಾಗ ನೆಲದ ಸಮೇತ ಕೊಯ್ಲು ಮಾಡಬೇಕು. ಏಕೆಂದರೆ ಅದು ಕೋಶ ವ್ಯವಸ್ಥೆಯಲ್ಲಿರುವ ಅಥವಾ ಮರಿ ಹುಳುಗಳು ಬೇರಿನ ಮೇಲ್ಭಾಗದಲ್ಲಿ ಅಂದರೆ ಫಸ್ಟ್ ದಂಟೇನಂತೀವಿ ಅದರಲ್ಲಿ ಕೋಶ ವ್ಯವಸ್ಥೆಯಲ್ಲಿ ಅಥವಾ ಮರಿ ಹುಳುಗಳು ಅಲ್ಲಿರುತ್ತವೆ. ನಾವು ಕೊಯ್ಯೋದು ಸ್ವಲ್ಪ ನೆಲದ ಮೇಲಿಂದ ಕೊಯ್ದಾಗ ಆ ಕೋಶ ವ್ಯವಸ್ಥೆಗಳು ಅಲ್ಲೇ ಉಳ್ಕೊಂಡು ಅದು ಮುಂದಿನ ಪೀಳಿಗೆಗೆ ಜಾಸ್ತಿ ಹಾಕೊಂಡು ಹೋಗುತ್ತೆ. ಸೊ ಹಾಗಾಗಿ ನಾವು ಕೊಯ್ಲು ಮಾಡುವಾಗ ನೆಲ ಸಮತೆ ಕೊಯ್ಲು ಮಾಡಬೇಕು, ಮತ್ತು ಕೊಯ್ಯದ ನಂತರ ಏನು ಬೆಳೆಯ ಅವಶೇಷಗಳು ಉಳಿದುಕೊಂಡಿರುತ್ತೆ ಅವುಗಳನ್ನು ನಾಶಪಡಿಸಬೇಕು. ನಂತರ ನಾಟಿ ಮಾಡುವ ಮುಂಚೆ ಸಸಿಯಿಂದ ಗದ್ದೆಗೆ ನಾಟಿ ಮಾಡುವಾಗ ತತ್ತಿಗಳು ಎಲೆಯ ಮೇಲ್ಭಾಗದಲ್ಲಿ ಇಟ್ಟಿರೋದ್ರಿಂದ 2-3 ಸಸಿಗಳನ್ನು ಕತ್ತರಿಸಿ ಚಿವುಟಿ ಗದ್ದೆಗೆ ನಾಟಿ ಮಾಡಬೇಕು. ಅದರಿಂದ ನಾವು 60% ಅದರ ಬಾಧೆಯನ್ನು ಕಡಿಮೆಗೊಳಿಸಬಹುದು. ಸೊ ಬಹುಶಃ ನಮ್ಮಲ್ಲಿ ಒಂದು ಪದ್ಧತಿ ಇದೆ ರೈತರಿಗೆ, ಈ ಒಂದು ಬೇಸಿಗೆ ಆದಾಗ ಅಥವಾ ಬೇಸಿಗೆಯಲ್ಲಿ ಒಂದು ಮಾಗಿ ಉಳುಮೆ ಈ ಥರದ ಉಳುಮೆಗಳನ್ನು ಮಾಡ್ತಾರೆ, ಸೊ ಅದರಿಂದ ಏನಾದರೂ ಈ ಪೀಠೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ? ನಿರ್ವಹಣೆ ಮಾಡ್ಬೋದು. ನಾವು ಒಂದೇ ಬೆಳೆ ಕಂಟಿನ್ಯೂಸ್ ಆಗಿ ಹಾಕೋದರಿಂದ ನಮಗೆ ಅದರ ಪೀಳಿಗೆ ಮುಂದುವರಿಯಲು ಅದು ಸಹಾಯವಾಗುತ್ತದೆ. ಅಲ್ಲದೆ ಈಗ ಯಾವ ರೀತಿ ಅಂದರೆ ಮಾಗಿ ಉಳುಮೆ ಮಾಡೋದ್ರಿಂದ ಈ ಬೇಸಿಗೆಯಲ್ಲಿ ನಾವು ಆಳವಾಗಿ ಉಳುಮೆ ಮಾಡೋದ್ರಿಂದ ಏನು ಲಾಭವನ್ನು ನಾವು ನಿರೀಕ್ಷಣೆ ಮಾಡ್ಬೋದು ಈ ಪೀಡೆ ನಿಯಂತ್ರಣದಲ್ಲಿ? ಅಂದರೆ ಅದೇ ಕೋಶ ವ್ಯವಸ್ಥೆ ಅಥವಾ ಅದರ ಮರಿ ಹುಳುಗಳು ಕೋಲೆ ಅಲ್ಲಿರುವುದು ಅದನ್ನು ಮಾಡುವುದರಿಂದ ಅವನ್ನೆಲ್ಲ ನಾವು ನಾಶಪಡಿಸಬಹುದು. ಅಂದರೆ ಬಹುಶಃ ಏನಾಗುತ್ತೆ, ನೀವು ಆಳವಾಗಿ ಉಳುಮೆ ಮಾಡೋದ್ರಿಂದ ಸೂರ್ಯನ ಬೆಳಕಿಗೆ ಅವು ಎಕ್ಸ್ಪೋಸ್ ಆಗ್ತವೆ, ಹೊರಗೆ ಬರ್ತವೆ. ಸೊ ಆ ಒಂದು ಸೂರ್ಯನ ಬೆಳಕು ಆ ಕೋಶಗಳ ಮೇಲೆ ಬೀಳೋದ್ರಿಂದ ಆ ಕೋಶಗಳು ನಾಶ ಆಗ್ಬೋದು. ಎರಡನೇದಾಗಿ ಬಹಳ ಸಾಮಾನ್ಯವಾಗಿ ನಮ್ಮ ರೈತರೆಲ್ಲ ಗಮನಿಸಿರ್ತಾರೆ, ಹಲವಾರು ಪಕ್ಷಿಗಳು ಆರಿಸ್ಕೊಂಡು ತಿನ್ನೋದು ನೋಡ್ತೀವಿ ನಾವು. ಉಳುಮೆ ಮಾಡ್ತಾ ಇದ್ದಾಗ ಆ ಉಳುಮೆ ಸಾಲಿನಲ್ಲಿ ಹಿಂದೆ ಬಂದು ಪಕ್ಷಿಗಳು ಆರಿಸೋದನ್ನು ನಾವು ಗಮನಿಸ್ತಾ ಇರ್ತೀವಿ. ಹೀಗಾಗಿ ಸಹ ಒಂದು ಪೀಡೆಯ ನಿರ್ವಹಣೆ ಸಾಧ್ಯ ಆಗುತ್ತೆ. ನಾವು ಯೂಶುವಲಿ ನಾವು ನಾಟಿ ಮಾಡುವ ಸಮಯದಲ್ಲಿ ಇವಾಗ ಇನ್ನೊಂದು ವಾರ ಅಥವಾ ನೆಕ್ಸ್ಟ್ ನಾವು ನಾಟಿ ಮಾಡ್ತೀವಿ ಅಂದಾಗ ಅಲ್ಲಿವರೆಗೂ ನಮ್ಮ ಹೊಲದಲ್ಲಿ ಕೋಲೆಗಳು ಹಾಗೆ ಇರುತ್ತವೆ, ಅಲ್ಲಲ್ಲಿ ಕೋಶ ಹುಳುಗಳು ಮತ್ತು ಅದು ಮರಿ ಹುಳುಗಳು ಅಲ್ಲಿ ಇರುತ್ತವೆ. ನಾವು ಅವನ್ನು ನಾಶ ಮಾಡುವುದರಿಂದ ಮುಂದಿನ ಬೆಳೆಯಲ್ಲಿ ಅದರ ಪೀಳಿಗೆಯನ್ನು ತಡೆಹಿಡಿಬಹುದು. ಸೊ ಇದಲ್ಲದೆ ಬೇರೆ ಯಾವೆಲ್ಲ ಕ್ರಮಗಳು ನಾವು ಮಾಡ್ಬೋದು? ನಾವು ಅದಲ್ಲದೆ ನಾವು ಟ್ರೈಕೋಗಾಮ ಜಪಾನಿ ಎಂಬ ಕಣಜವು ಅದು ಒಂದು ಪರತಂತ್ರ ಜೀವಿ. ಆ ಜೀವಿಯು 1 ಎಕರೆಗೆ 20,000 ನಾಟಿ ಮಾಡಿದ 20 ದಿನದ ನಂತರ 5-6 ಅದನ್ನು ನಾವು ಗದ್ದೆಗೆ ಬಿಡಬೇಕು. ಸೊ ಈ ಒಂದು ಪರತಂತ್ರ ಜೀವಿ ಟ್ರೈಕೋಗ್ರಾಮ ಅಂತ ಹೇಳಿದ್ರಿ, ಸೊ ಒಂದು ಎಕರೆಗೆ 20,000 ಬಿಡಬೇಕು, ಯಾವಾಗಿಂದ ಪ್ರಾರಂಭ ಮಾಡಬೇಕು ರೈತರು? ನಾಟಿ ಮಾಡಿದ 15-20 ದಿನಗಳ ನಂತರ ತತ್ತಿಗಳ ಕಾರ್ಡ್ ಇರುತ್ತೆ, ಅದನ್ನು ನಾವು ಹೊಲದಲ್ಲಿ ಹಾಕುವುದರಿಂದ ಅದರ ಬಾಧೆಯು ಕಡಿಮೆ ಮಾಡಬಹುದು. ಈ ಕಾರ್ಡ್ ಎಲ್ಲಿ ಸಿಗುತ್ತೆ, ಈಗ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತಾ, ಎಲ್ಲಿಂದ ತರಬೇಕು ರೈತರು? ಅದು ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಅಥವಾ ಕೃಷಿ ಮಹಾವಿದ್ಯಾಲಯ, ಅಲ್ಲಿ ಹೋಗಿ ನೀವು ಕೇಳಿದರೆ ನಿಮಗೆ ಕಾರ್ಡ್ ಸಿಗುತ್ತೆ. ಒಂದು. ಎರಡನೇದು, ಗಂಗಾವತಿಯಲ್ಲಿ ಒಂದು ಪರತಂತ್ರ ಜೀವಿ ಪ್ರಯೋಗಾಲಯ ಸಹ ಇದೆ, ಕೃಷಿ ಇಲಾಖೆಯ ವತಿಯಿಂದ ನಡೀತಾ ಇರತಕ್ಕಂಥದ್ದು. ಸೊ ಅಲ್ಲೂ ಸಹ ರೈತರಿಗೆ ಸಹಾಯಧನದಲ್ಲಿ ಸಹ ಈ ಒಂದು ಕಾರ್ಡ್ಗಳು ಸಿಗಬಹುದು. ಸೊ ನಾವು ರಾಸಾಯನಿಕವನ್ನು ಬಳಕೆ ಮಾಡದೆ ಈ ರೀತಿ ಪರತಂತ್ರ ಜೀವಿಗಳನ್ನು ಬಿಡೋದ್ರಿಂದ ರೈತನಿಗೆ ಏನು ಲಾಭ? ನಾವು ಭೂಮಿಯ ವಿಷವಾಗುವುದನ್ನು ತಡೆಗಟ್ಟಬಹುದು, ಮತ್ತೆ ನಾವು ಪರತಂತ್ರ ಅಥವಾ ಪರಾವಲಂಬಿ ಜೀವಗಳು ಇರುತ್ತವೆ, ನಾವು ನೇರವಾಗಿ ರಾಸಾಯನಿಕ ಕೀಟನಾಶಕಗಳು ಸಿಂಪರಣೆ ಮಾಡುವುದರಿಂದ ಅದರ ಮೇಲೆ ಅಂದ್ರೆ ಭತ್ತದ ಕಾಂಡ ಕೊರಕದ ಮೇಲೆ ಬರುವಂತಹ ಪರತಂತ್ರ ಜೀವಿಗಳು ಪರಭಕ್ಷಿ ಜೀವಿಗಳನ್ನು ನಾವು ಹಾನಿ ಮಾಡಿದಂಗೆ ಆಗುತ್ತದೆ. ಹಾಗಾಗಿ ನಾವು ರಾಸಾಯನಿಕ ಕೀಟನಾಶಕ ಬಿಟ್ಟು ಮಾಡುವುದು ಒಳ್ಳೆಯದಾಗುತ್ತೆ. ಸೊ ಈಗ ನಾವು ಬರೇ ನಾವು ಭತ್ತಕ್ಕೆ ಬಂದಂಥ ಪೀಡೆಯನ್ನು ನಿರ್ವಹಣೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಯಾವುದಾದ್ರೂ ತಳಿಗಳು ಈ ಒಂದು ಪೀಡೆ ಬರದೇ ಇದ್ದಂಗೆ ತಡ್ಕೊಳ್ತಕ್ಕಂಥ ಶಕ್ತಿ ಅಥವಾ ನಿರೋಧಕ ಶಕ್ತಿ ಇರತಕ್ಕಂಥ ತಳಿಗಳೇನಾದರೂ ನಮ್ಮಲ್ಲಿ ಲಭ್ಯ ಇದೆಯಾ? ಇದು ಭತ್ತದ ಕಾಂಡ ಕೊರಕವು ಯೂಶ್ವಲಿ ಎತ್ತರವಾಗಿ ದಪ್ಪ ಕಾಂಡ ಇರುವಂಥ ತಳಿಗಳನ್ನು ಜಾಸ್ತಿ ಇಷ್ಟಪಡುತ್ತದೆ. ನಾವು ತಳ್ಳಗೆ ಮತ್ತು ಸ್ವಲ್ಪ ಗಿಡ್ಡಕ್ಕೆ ಇರುವಂಥ ತಳಿಗಳನ್ನು ಇದು ಅಷ್ಟು ಇಷ್ಟಪಡಲ್ಲ. IR20, IR26, 8021, 68 ಅಥವಾ ಇಂಥ ವೆರೈಟಿಗಳನ್ನು ನಾವು ಹಾಕೋದ್ರಿಂದ ಅದರ ಬಾಧೆ ಕಮ್ಮಿ ಮಾಡಬಹುದು. ಅದೇ RNR, ಗಂಗಾವತಿ, ಸೋನಾ ಇಂಥ ತಳಿಗಳಿಗೆ ಅದು ಜಾಸ್ತಿ ಹಾನಿಯನ್ನುಂಟು ಮಾಡುತ್ತದೆ. ಬಟ್ ಏನಾಗಿದೆ ಅದರ ಪರಿಸ್ಥಿತಿಯಲ್ಲಿ ಏನಾಗಿದೆ, ಈ ನಿರೋಧಕ ಶಕ್ತಿ ಇರತಕ್ಕಂಥ ತಳಿಗಳನ್ನೇ ಬಿಟ್ಟು ಬೇರೆ ತಳಿಗಳತ್ತನೇ ರೈತರ ಒಲವು ಜಾಸ್ತಿ ಆಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ನೇರವಾಗಿ ನಾವು ತಳಿಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು, ಈಗಾಗಲೇ ಶ್ರೀ ಗಂಗಪ್ಪ ಅವರು ಹೇಳ್ದಂಗೆ ಬೇರೆ ಬೇರೆ ವಿಧಾನಗಳ ಮೂಲಕ, ಅಂದರೆ ಆಳವಾದಂಥ ಉಳುಮೆ ಮಾಡೋದಿರ್ಬೋದು, ಅವುಗಳಿಗೆ ಬೇಕಾದಂಥ ಮೋಹಕ ಬಲೆಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಇರ್ಬೋದು, ಅಥವಾ ಪರತಂತ್ರ ಜೀವಿಗಳನ್ನು ಬಿಡುಗಡೆ ಮಾಡೋದ್ರಿಂದ ಇರ್ಬೋದು, ಈ ರೀತಿಯಾಗಿ ಕೆಲವು ಕ್ರಮಗಳಲ್ಲಿ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ. ಅಲ್ಲದೆ ಗಂಗಪ್ಪ ಅವರೇ, ಬೇರೆ ಯಾವುದು ಈ ಒಂದು ನೀರಾವರಿಯಿಂದ ಇರ್ಬೋದು ಅಥವಾ ಗೊಬ್ಬರ ಇದೆಲ್ಲಾದರೂ ಏನಾದರೂ ಇದಕ್ಕೆ ಸಹಕಾರಿಯಾಗುತ್ತಾ ನಿರ್ವಹಣೆ ಮಾಡಲಿಕ್ಕೆ? ನಾವು ನೈಟ್ರೋಜನಸ್ ಫರ್ಟಿಲೈಸರ್, ಸಾರಜನಕಯುಕ್ತ ಅದನ್ನು ಜಾಸ್ತಿ ಹಾಕುವುದರಿಂದ ಅದರ ಹವಳಿನೂ ಜಾಸ್ತಿ ಆಗುತ್ತೆ, ಗಿಡ ತುಂಬಾ ಏನೋ ಚೆನ್ನಾಗಿ ಬೆಳೆಯೋದ್ರಿಂದ, ರಸಭರಿತವಾಗಿ ಬೆಳೆಯೋದರಿಂದ ಅದನ್ನ ತಿನ್ನಲಿಕ್ಕೆ ಬಹಳ ಸುಲಭವಾಗುತ್ತದೆ. ನಾವು ಹಾಗಾಗಿ ಈ ರಾಸಾಯನಿಕ ಸಾರಜನಕ ಗೊಬ್ಬರವನ್ನು ಹಿತವಾಗಿ ಬಳಸಬೇಕು. ಹಿತವಾಗಿ ಅಂತಂದ್ರೆ ಯಾವ ರೀತಿ, ನಾವು ಅಂದ್ರೆ ಎಷ್ಟು ಹಾಕ್ಬೇಕು ಅನ್ನೋದು ಹೆಂಗ್ ಗೊತ್ತಾಗುತ್ತೆ? ಯಾವ ರೀತಿಯಾಗಿ ಅಂದರೆ ಈಗ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದಾಗಲಿ ಅಥವಾ ಯಾವ ಥರ ನಾವು ಗುರುತು ಮಾಡ್ಕೋಬೋದು, ಅಥವಾ ಇಷ್ಟೇ ಬೇಕಾಗುತ್ತೆ ಅಂತೇನಾದರೂ ರೈತನಿಗೆ ಅರಿವು ಮೂಡಿಸೋದು ಹೇಗೆ? ಸೊ ಸಾಧಾರಣವಾಗಿ ನಾವು ಅಲ್ಲಿ ಹಲವಾರು ಕಡೆ ಕೇಳ್ತಾ ಇರ್ತೀವಿ, ಈಗ ಮಣ್ಣು ಪರೀಕ್ಷೆ ಮಾಡಿಸಿ, ಮಣ್ಣು ಪರೀಕ್ಷೆಯಿಂದ ನಿಮ್ಮ ಬೆಳೆಗೆ ಎಷ್ಟು ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತೀವಿ, ಅಥವಾ ಭತ್ತದ ಬೆಳೆಗೆ ಇಷ್ಟೇ ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರಗಳು ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಬಳಸೋದ್ರಿಂದ ರೈತ ಮಾಡ್ಬೋದು. ಇನ್ನೊಂದು, ತಾವು ಚೆನ್ನಾಗಿ ರೈತರಿಗೆಲ್ಲ ಗೊತ್ತಿರ್ತದೆ ವರ್ಣದರ್ಶಕ ಪಟ್ಟಿ ಅಂತ ಹೇಳ್ತೀವಿ ನಾವು, ಅಂದರೆ ಸಾರಜನಕ ಎಷ್ಟು ಮಟ್ಟದಲ್ಲಿದೆ ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ಸಾರಜನಕದ ಒಂದು ವರ್ಣಪಟ್ಟಿ ಸಹ ಅವರು ರೈತರು ಬಳಕೆ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಸಹ ಬೇಕಾದಷ್ಟು ಪ್ರಮಾಣದಲ್ಲಿ, ಅಂದರೆ ಗಂಗಪ್ಪ ಅವರು ಹೇಳ್ದಂಗೆ ಸಾರಜನಕ ಗೊಬ್ಬರಗಳನ್ನು ಕಡಿಮೆ ಮಾಡಬೇಕು ಅಂತೇಳಿದ್ರೆ ಬದಲಿ ಪರ್ಯಾಯ ಗೊಬ್ಬರಗಳು ಇವತ್ತು ಮಾರುಕಟ್ಟೆಯಲ್ಲಿ ಸಾಕಷ್ಟಿದೆ, ಅಂದರೆ ರಾಸಾಯನಿಕ ರಹಿತವಾದದ್ದು ಅಥವಾ ಸಾವಯವ ಕೃಷಿಗೆ ಪೂರಕವಾದದ್ದು. ಸೊ ಹಲವಾರು ಜೈವಿಕ ಗೊಬ್ಬರಗಳಿದೆ. ಸೊ ಭತ್ತಕ್ಕೆ ಯಾವುದೆಲ್ಲ ಬಳಸ್ಬೋದು, ಭತ್ತಕ್ಕೆ ಅಗತ್ಯವಾದಂಥ ಗೊಬ್ಬರಗಳು, ಈಗ ಸಗಣಿ ಗೊಬ್ಬರ ಇರ್ಬೋದು ಅಥವಾ ಜೈವಿಕ ಗೊಬ್ಬರಗಳಲ್ಲಿ ನಿಮಗೆ ಅಜೋಸ್ಪೈರಿಲಮ್ ಸಿಗ್ಬೋದು. ಸೊ ಇಂತಹ ಶಿಫಾರಸು ಮಾಡಿದಂತಹ ಜೈವಿಕ ಗೊಬ್ಬರಗಳನ್ನು ಅಥವಾ ನೀಲಿ ಹಸಿರು ಪಾಚಿ ಅಂತ ಹೇಳ್ತೀವಿ, ಬ್ಲೂ ಗ್ರೀನ್ ಆಲ್ಗೆ. ಸೊ ಅಥವಾ ಭತ್ತದಲ್ಲಿ ಬಹಳ ಹೆಸರುವಾಸಿಯಾದದ್ದು ಇನ್ನೊಂದು ಅಜೋಲಾ. ಸೊ ಈ ರೀತಿಯಾಗಿ ಪರ್ಯಾಯ ಗೊಬ್ಬರಗಳನ್ನು ಸಹ ಬಳಸೋದ್ರಿಂದ ಸಾರಜನಕಯುಕ್ತ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿ ಈ ಒಂದು ಕೀಟದ ಬಾಧೆಯನ್ನು ನಾವು ನಿರ್ವಹಣೆ ಮಾಡಿಕೊಳ್ಬೋದು. ಮತ್ತು ಬೇರೆ ಇನ್ಯಾವುದಾದ್ರೂ ಮಾಹಿತಿ? ನಮಗೆ ಮುಖ್ಯವಾಗಿ ಮೋಹಕ ಬಲೆ ಅದು ಈ ಬೆಳೆಯಲ್ಲಿ ಬಹಳ ಮಹತ್ವವನ್ನು ಹೊಂದಿರುತ್ತದೆ. ಏಕೆಂದರೆ ಇದು ಕಾಂಡ ಕೊರೆದು ಒಳಗಡೆ ಇದರ ಕೀಟಗಳು ಮರಿ ಹುಳುಗಳು ತಿನ್ನುವುದರಿಂದ ನಾವು ಯಾವುದೇ ರಾಸಾಯನಿಕ ಕೀಟನಾಶಕ ಸಿಂಪರಣೆ ಮಾಡುವುದರಿಂದ ಅದರ ತಡೆಯಲು ಸ್ವಲ್ಪ ಕಷ್ಟವಾಗುತ್ತದೆ. ಬೆಳೆ ನಾಟಿ ಮಾಡಿದ ತಕ್ಷಣ 10-15 ದಿನಗಳ ನಂತರ ಒಂದು 8-10 ಮೋಹಕ ಬಲೆಗಳು ಒಂದು ಎಕರೆಗೆ ಹಾಕಿ ಅದನ್ನು ಮಾಸ್ ಟ್ರ್ಯಾಪಿಂಗ್ ಅಂತೀವಿ, ಅದರಿಂದ ನಾವು ತುಂಬ ಸುಲಭವಾಗಿ ಅದರ ಪೀಳಿಗೆಯನ್ನು ನಿರ್ವಹಣೆ ಮಾಡಬಹುದು. ಮತ್ತೆ ಇನ್ನೊಂದು ಹೊಸದಾಗಿ ಇವಾಗ ಸ್ಪ್ಲಾಟ್ ಟೆಕ್ನಾಲಜಿ ಅಂತ ಬಂದಿದೆ, ಅದು ಸ್ಪೆಷಲೈಸ್ ಫಿರಮೋನ್ ಲ್ಯೂರ್ ಅಪ್ಲಿಕೇಶನ್ ಟೆಕ್ನಾಲಜಿ ಅಂತೇಳಿ, ಅದು ಗಂಡು ಮತ್ತು ಹೆಣ್ಣು ಹುಳಗಳು ಸೇರದಂತೆ ಮಾಡಿ ಅದರ ಮುಂದಿನ ವಂಶಾಭಿವೃದ್ಧಿಯನ್ನು ಅದು ತಡೆಗಟ್ಟುತ್ತದೆ. ಅದನ್ನು ನೀವು ಬಳಕೆ ಮಾಡಬಹುದು. ಇವು ತುಂಬಾ ಮಹತ್ವವಾದದ್ದು. ಅದನ್ನು ಇವನು ಬಿಟ್ಟು ಕೊನೆಯದಾಗಿ ನೀವು ಬೇವಿನ ಕಷಾಯವನ್ನು 3-5 ml ಪ್ರತಿ ಲೀಟರಿಗೆ ಹಾಕಿ ಸಿಂಪರಣೆ ಮಾಡುವುದು ಇದು ಮುಂಜಾಗ್ರತೆ ಕ್ರಮವಾಗಿ. ಕೊನೆಯದಾಗಿ ನೀವು ರಾಸಾಯನಿಕ ಕೀಟನಾಶಕಗಳನ್ನು ರಾಸಾಯನಿಕಕ್ಕಿಂತ ಮುಂಚೆ, ಈಗ ನಮ್ಮಲ್ಲಿ ಈಗ ನಾವು ಸಾಧಾರಣವಾಗಿ ಒಂದು ಹೊಸ ಪದ ಕೇಳ್ತಾ ಇದೀವಿ ಭತ್ತದಲ್ಲೆಲ್ಲ, ಎಕಲಾಜಿಕಲ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ. ಸೊ ಅದು ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಸಹಕಾರಿ ಆಗ್ಬೋದು? ಅಂದರೆ ಭತ್ತದ ಹೊಲದ ಗದ್ದೆಯ ಸುತ್ತ ನಾವು ಬೇರೆ ಬೇರೆ ಹೂವಿನ ಚೆಂಡು ಆಗಿರ್ಬೋದು, ಬೇರೆ ಬೇರೆ ಹೂವಿನ ಜಾತಿಯ ಗಿಡಗಳನ್ನು ನೆಡುವುದರಿಂದ ಆ ಕೀಟದ ಮೇಲೆ ಬರುವಂಥ ಪರತಂತ್ರ ಮತ್ತು ಪರಾವಲಂಬಿ ಜೀವಗಳನ್ನು ನಾವು ಆಕರ್ಷಿಸಿ ಅದರ ಬಾಧೆಯನ್ನು ಕಮ್ಮಿ ಮಾಡಬಹುದು. ಅಂದರೆ ನೀವು ಹೇಳೋದು ಈಗ ಜೇಡ ಇರ್ಬೋದು, ಗುಲ್ಗಂಜಿ ಹುಳ ಇರ್ಬೋದು, ಇಂಥವು ಪರಭಕ್ಷಕ ಜೀವಿಗಳು. ಅಂದರೆ ಈ ಸಸಿಮಡಿಯಲ್ಲಿರ್ತಕ್ಕಂಥದ್ದಾಗಲಿ ಅಥವಾ ಗದ್ದೆಯಲ್ಲಿರ್ತಕ್ಕಂಥ ಈ ಒಂದು ಪೀಡೆಯ ಒಂದು ತತ್ತಿಗಳನ್ನು ಅಥವಾ ಮರಿಗಳನ್ನು ಆರಿಸಿ ತಿಂತಾ ಇರ್ತವೆ. ಇವುಗಳ ಸಂಖ್ಯೆ ವೃದ್ಧಿ ಆಗಬೇಕು. ಸಾಧಾರಣವಾಗಿ ನಮ್ಮ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತರು ಚೆಂಡು ಹೂ ಬೆಳೀತಾರೆ, ಅಥವಾ ಹೆಸರು, ಉದ್ದು, ಅಲಸಂದೆ ಅಥವಾ ತೊಗರಿ ಹಾಕೋಂಥವ್ರಿದ್ದಾರೆ, ಪುಂಡಿ, ಬೆಂಡಿ, ಇಂಥ ಹಲವಾರು ಸಂಪ್ರದಾಯಗಳು ಹಲವಾರು ರೈತರು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ರೀತಿ ಮಾಡೋದ್ರಿಂದ ಅವುಗಳ ಮೇಲೆ ಈ ಒಂದು ಪರತಂತ್ರ ಅಥವಾ ಪರಭಕ್ಷಕ ಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅವು ಮುಖ್ಯ ಕ್ಷೇತ್ರದಲ್ಲಿರ್ತಕ್ಕಂತಹ ಪೀಡೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನೋದು ಇತ್ತೀಚಿನ ಒಂದು ತಂತ್ರ. ಅದು ಅದನ್ನು ನಾವು ಈಗ ಪಾಲನೆ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲವೂ ಆಗಲಿಲ್ಲ ಅಂತ ಹೇಳಿದ್ರೆ ಹಲವಾರು ರಾಸಾಯನಿಕಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಅವುಗಳನ್ನು ಸಕಾಲಿಕವಾಗಿ ಶಿಫಾರಸು ಮಾಡಿದಂತೆ ನಾವು ಬಳಕೆ ಮಾಡಿದ್ದೇ ಆದರೆ ಈ ಪೀಡೆಯ ಬಾಧೆಯನ್ನು ಕಡಿಮೆ ಮಾಡಬಹುದು. ಅಂತಹ ಕೀಟನಾಶಕಗಳು ನಮ್ಮಲ್ಲಿ ಶಿಫಾರಸು ಮಾಡಿರ್ತಕ್ಕಂಥ ಮುಂಚಿತವಾಗಿ ಈ ಹುಳುವಿನ ಪತಂಗಗಳು ರಾತ್ರಿ ವೇಳೆಯಲ್ಲಿ ಇದರ ಚಟುವಟಿಕೆ ಜಾಸ್ತಿ ಇರುತ್ತದೆ, ಮತ್ತು ಇದು ಬೆಳಕಿಗೆ ಜಾಸ್ತಿ ಆಕರ್ಷಣೆ ಹೊಂದುತ್ತದೆ. ಹಾಗಾಗಿ ನಾವು ಪ್ರತಿ ಎಕರೆಗೆ 1 light trap ದೀಪ ಥರ ಉಪಯೋಗಿಸಿ ಅದರ ನಿಯಂತ್ರಣ ಮಾಡಬಹುದು. ಇವು ರಾಸಾಯನಿಕಕ್ಕಿಂತ ಇವು ಲೈಟ್ ಟ್ರ್ಯಾಪ್ ಆಗಿರ್ಬೋದು, ಇವು ಫಿರಮೋನ್ ಮೋಹಕ ಬಲೆ ಆಗಿರ್ಬೋದು, ಇದರಿಂದ ಇದರ ಹಾವಳಿ ನಾವು ವೇಗವಾಗಿ ತಡೆಹಿಡಿಯಬಹುದು. ಇವೆಲ್ಲವೂ ಪರಿಗಣಿಸಿ ಕೊನೆಯದಾಗಿ ನಾವು ರಾಸಾಯನಿಕ ಕೀಟನಾಶಕಗಳನ್ನು ಸಿಂಪರಣೆ ಮಾಡಬೇಕು. ಮೀನ್ಸ್ ಇದರ ಯಾವಾಗ ಇದರ ಹಾವಳಿ ಅಂದರೆ ಇವಾಗ ಮುಂಜಾಗ್ರತೆ ಕ್ರಮವಾಗಿ ನಾವು ಫಿಪ್ರೋನಿಲ್ 0.3 g ಪ್ರತಿ ಎಕರೆಗೆ 10 kg ಅಥವಾ ಕಾರ್ಬೋಫ್ಯೂರಾನ್ ಅದು 3 g 10 ಅದು 10 kg ನಾಟಿ ಮಾಡುವ ಮುಂಚೆ ಮಣ್ಣಲ್ಲಿ ಬೆರೆಸಿ ನೀರನ್ನು ಹಾಯಿಸಬೇಕು, ಅಥವಾ ಕ್ಲೋರೋಫೈರಿಪಾಸ್ 20 EC 2 ml ಪರ್ ಪ್ರತಿ ಲೀಟರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇದು ಮತ್ತೆ ನಾವು ತತ್ತಿಯನ್ನು ನಾಶ ಮಾಡುವಂಥ ಸ್ವಲ್ಪ ಕೀಟನಾಶಕಗಳು ಇರ್ತವೆ. ನಾವು ಇದು ಯೂಶ್ವಲಿ ಒಂದು ಬೆಳೆಯಲ್ಲಿ ಇದು 2 ಪೀಳಿಗೆಯನ್ನು ಮುಗಿಸುತ್ತದೆ. ಮೊದಲನೇ ಪೀಳಿಗೆ ಸಸಿಮಡಿಯಿಂದ ಹಿಡಿದು ಹೊಡೆಯೋ ಅಂದರೆ ತೆನೆ ಬಿಚ್ಚುವ ಮುಂಚಿತವಾಗಿ 1ನೇ ಪೀಳಿಗೆ ಇದು ಮುಗಿಸುತ್ತದೆ. ತದನಂತರ 2ನೇ ಪೀಳಿಗೆ ತೆನೆ ಬಿಡುವುದರಿಂದ ಹಿಡಿದು ಕೊಯ್ಲು ಮಾಡುವವರೆಗೂ ಇದರ 2ನೇ ಪೀಳಿಗೆ ಇರುತ್ತದೆ. ಅಂದರೆ ಉದಾಹರಣೆಗೆ ಅತತ್ತಿನಾಶಕ ರಾಸಾಯನಿಕ ಯಾವುದು, ಪ್ರೊಪೆನೋಪಾಸ್ ಆಗಿರ್ಬೋದು, ಅಂಥ ಕೆಮಿಕಲನ್ನು ನಾವು ಮುಂಚೆ ಇವಾಗ ಸಸಿಮಡಿಯಿಂದ ನಾಟಿ ಮಾಡುವ ಸಮಯದಲ್ಲಿ ನಮಗೆ ಆವಾಗ ಪತಂಗಗಳು ಕೋಶ ಔಷಧದಿಂದ ಹೊರಬಂದು ಪತಂಗಗಳು ತತ್ತೆಯನ್ನು ಇಡುತ್ತವೆ. ಆ ಸಮಯದಲ್ಲಿ ಮಾತ್ರ ನಾವು ಈ ಕೀಟನಾಶಕಗಳನ್ನು ಬೆಳೆಸಬೇಕು. ತದನಂತರ ಅದು ಒಡೆಯ ಟೈಮಲ್ಲಿ ಅಥವಾ ನಾಟಿ ಮಾಡಿದ ಸ್ವಲ್ಪ ದಿನದ ನಂತರ ಯಾವ ಮೊಟ್ಟೆಗಳು ಇರುವುದಿಲ್ಲ, ಎಲ್ಲೋ ಮರಿಯಾಗಿ ಕಾಂಡದಲ್ಲಿ ಹೋಗಿರ್ತಾವೆ. ಆವಾಗ ನಾವು ಯಾವುದಾದ್ರೂ ಕೀಟ ಸಾಯುವಂಥ ಕೆಮಿಕಲ್, ಆವಾಗಲೇ ಕಾರ್ಬೋಫುರಾನ್ ಹೇಳಿದೆ, ಕಾಟ್ ಆಫ್ ಹೈಡ್ರೋಕ್ಲೋರೈಡ್, ಪಿಪ್ರೋನಿಲ್, ಸ್ಪೈನೋಟ್ರಾಮ್, ಕ್ಲೋರ್ಯಾಂಟ್ರಿಪ್ನಲ್ ಪ್ರೂಲೆ ಅಂತೆ ಇಂಥ ಔಷಧಿಯನ್ನು ನಾವು ಬಳಸಬಹುದು. ಸಾಧ್ಯವಾದಷ್ಟು ನಮ್ಮ ರೈತರಿಗೆ ಹೇಳೋಣ, ಹಸಿರು ಚಿಹ್ನೆ ಇರತಕ್ಕಂಥ ಅಥವಾ ಹಸಿರು ಪಟ್ಟಿಯಲ್ಲಿರ್ತಕ್ಕಂತಹ ರಾಸಾಯನಿಕಗಳನ್ನೇ ಹೆಚ್ಚಾಗಿ ಬಳಸಿ ಒಂದು ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕೂ ಸಹ ಸಹಕಾರಿಯಾಗುತ್ತೆ ಅಂಥೇಳಿ. ಸೊ ಇದರ ಜೊತೆಗೆ ಎಷ್ಟು ಅವರು ರಾಸಾಯನಿಕಗಳನ್ನು ತಗೊಂಡಾಗ ಎಷ್ಟು ಸಿಂಪರಣ ದ್ರಾವಣ ಬಳಕೆ ಮಾಡಬೇಕು, ಎಷ್ಟು ನೀರು ಹಾಕೋಬೇಕು ಒಂದು ಎಕರೆಗೆ? 1 ಎಕರೆಯಲ್ಲಿ ಸುಮಾರು 200 liter ದ್ರಾವಣ ಸಿಂಪರಣೆ ಮಾಡಬೇಕು. ಸೊ ಬಹಳ ಸಂತೋಷ ಗಂಗಪ್ಪರೆ, ಬಹಳಷ್ಟು ವಿಷದವಾಗಿ ಇವತ್ತು ಈ ಒಂದು ಕೀಟದ ಬಗ್ಗೆ ಸಂಕ್ಷಿಪ್ತವಾಗಿ ಅದರ ಜೀವನ ಚಕ್ರ ಇರ್ಬೋದು, ಅದರ ಒಂದು ಯಾವ ರೀತಿಯಾಗಿ ಹಾನಿ ಮಾಡುತ್ತೆ ಅನ್ನೋದ್ರ ಬಗ್ಗೆ, ಅದನ್ನು ನಿರ್ವಹಣೆ ಯಾವ ರೀತಿಯೆಲ್ಲ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ನಮ್ಮ ರೈತರಿಗೆ ಮಾಹಿತಿ ಕೊಟ್ಟಿದ್ದೀರಿ. ಒಂದು ವೇಳೆ ರೈತರು ಏನಾದರೂ ಮುಂದಿನ ಈ ಒಂದು ಕೀಟದ ಬಗ್ಗೆ ಅಥವಾ ಬೇರೆ ಯಾವುದೇ ಬೆಳೆಯ ಬಗ್ಗೆ ಬರ್ತಕ್ಕಂಥ ಕೀಟ ಪೀಡೆಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಅವರಿಗೆ ರೈತರಿಗೆ ಹೇಳ್ಬೋದಾ? 9113914128. ಸೊ ಮತ್ತೊಮ್ಮೆ ಗಂಗಪ್ಪ ಅವರ ಒಂದು ದೂರವಾಣಿ ಸಂಖ್ಯೆ 9111 3914128. ಸೊ ಈ ಒಂದು ಸಂಖ್ಯೆಗೆ ನೀವು ಮಾತಾಡಿ ಅವರಿಂದ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಳ್ಬೋದು. ಅವರು ಸ್ಥಳೀಯವಾಗಿ ನಿಮಗೆ ಗಂಗಾವತಿ ಕೃಷಿ ಮಹಾವಿದ್ಯಾಲಯದಲ್ಲಿ ಲಭ್ಯ ಇರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ರೈತರಿಗೆ ಹಲವಾರು ಮಾಹಿತಿಗಳನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು ಗಂಗಪ್ಪ ಅವರೇ. ರೈತ ಬಾಂಧವರೇ, ಇದುವರೆಗೆ ಭತ್ತದ ಬೆಳೆಗೆ ಬರುವ ಹಳದಿ ಕಾಂಡ ಕೊರಕ ಕೀಟ ನಿರ್ವಹಣೆ ಕುರಿತು ಗಂಗಾವತಿ ಕೃಷಿ ಮಹಾವಿದ್ಯಾಲಯದಲ್ಲಿ ಹಿರಿಯ ಸಂಶೋಧನಾ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಗಂಗಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈ ಸಂದರ್ಶನದ ಸಂದರ್ಶಕರು ಡಾಕ್ಟರ್ ಪಿಆರ್ ಬದ್ರಿ ಪ್ರಸಾದ್ ಅವರು. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ರಾಯಚೂರು ಕೃಷಿ ಮೇಳ ಕುರಿತು ಮಾಹಿತಿ. ಜಗದ ಅನ್ನದಾತನಿಗೆ ನಮನಗಳು. ನಮ್ಮ ಹೆಸರು ಡಾಕ್ಟರ್ ನಾಗೇಶ್ ಬಸಪ್ಪ ಜಾನೇಕಲ್, ವಿಜ್ಞಾನಿಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೊಪ್ಪಳ. ರೈತ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಡಿಯಲ್ಲಿ ನಡೆಯುವ ಕೃಷಿ ಮೇಳದ ಪ್ರಯುಕ್ತ ಇದೇ ತಿಂಗಳು 10, 11, 12 ಜನವರಿ 2023 ಈ ಕೃಷಿ ಮೇಳ ನಡೆಯತಕ್ಕಂಥ ಸ್ಥಳ ಬಂದುಬಿಟ್ಟು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಆವರಣ. ರೈತ ಬಾಂಧವರೇ, ತಾವೆಲ್ಲರೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಆವರಣಕ್ಕೆ ಆಗಮಿಸಿ ಕೃಷಿಗೆ ಸಂಬಂಧಪಟ್ಟಿರತಕ್ಕಂಥ ತಂತ್ರಜ್ಞಾನಗಳ ವಿಷಯಗಳನ್ನು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅಳವಡಿಸಿಕೊಳ್ಳಬೇಕಾಗಿ ವಿನಂತಿಸಿದೆ. ಆ ಕಾರಣಕ್ಕಾಗಿ ದಯಮಾಡಿ ಈ ಒಂದು ಕೃಷಿ ಮೇಳವು ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಇವತ್ತು ಈ ಒಂದು ಕೃಷಿ ಮೇಳವು ನಡೀತಾ ಇದೆ. ಸಿರಿಧಾನ್ಯಗಳು ತಮಗೆಲ್ಲ ಗೊತ್ತಿರ್ಬೋದು, ತೃಣಧಾನ್ಯಗಳು, ಪಂಚರತ್ನಗಳು, ಸಿರಿಧಾನ್ಯಗಳು ಅಂತ ಕರೆಯಲಾಗ್ತದೆ. ಆ ಕಾರಣಕ್ಕಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ಆ ಪುರಾತನ ಕಾಲದಿಂದ ಬಂದಿರತಕ್ಕಂಥ ನಮ್ಮ ಧಾನ್ಯಗಳು ನವಣೆ, ಉದುಲು, ಬರುಗು, ಕೊರಲೆ, ಸಾಮೆ, ಅವುಗಳನ್ನು ಸೇವಿಸುವುದರಿಂದ ಏನೇನು ಉಪಯೋಗ ಆಗ್ತದೆ ಎನ್ನುವುದರ ಕುರಿತು ನಮ್ಮ ಕೃಷಿ ಮೇಳದಲ್ಲಿ ತಿಳಿಪಡಿಸಲಾಗುತ್ತದೆ. ಸಮಸ್ಯೆಗಳು ರೈತನಿಗೆ ಸಾವಿರಾರು ಉಂಟು. ಆ ಸಾವಿರಾರು ಸಮಸ್ಯೆಗಳಿಗೆ ಪರಿಹಾರ ಕೃಷಿ ಮೇಳ 10, 11, 12 ಜನವರಿ 2023 ಸ್ಥಳ ಬಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಆವರಣ. ತಾವೆಲ್ಲರೂ ಆಗಮಿಸಿ ಹೊಸ ಹೊಸ ತಂತ್ರಜ್ಞಾನಗಳ ಅರಿವನ್ನು, ಜ್ಞಾನವನ್ನು ಪಡೆದು ಆ ತಂತ್ರಜ್ಞಾನಗಳನ್ನು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅಳವಡಿಸಿಕೊಂಡು ತಮ್ಮ ಬೆಳೆಗಳ ಉತ್ಪಾದಕತೆಯನ್ನು ಹೆಚ್ಚಿಸಿ ಅದರಿಂದ ಆದಾಯವನ್ನು ಹೆಚ್ಚಿಸಿಕೊಂಡು ನಮ್ಮ ಜೀವನ ಶೈಲಿ ಉತ್ಕೃಷ್ಟ ಮಟ್ಟದಲ್ಲಿ ಆಗಲಿ ಎನ್ನುವ ಒಂದು ಉದ್ದೇಶದಿಂದ ಈ ಕೃಷಿ ಮೇಳ ನಡೀತಾ ಇದೆ. ಆ ಕಾರಣಕ್ಕಾಗಿ ದಯಮಾಡಿ ಕೃಷಿ ಮೇಳಕ್ಕೆ ಬನ್ನಿ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ರಾಯಚೂರು ಕೃಷಿ ಮೇಳ ಕುರಿತು ಮಾಹಿತಿ ಕೇಳಿದ್ದೀರಿ ಡಾಕ್ಟರ್ ನಾಗೇಶ್ ಬಸಪ್ಪ ಜಾನೇಕಲ್ ಅವರಿಂದ. ರೈತ ಬಾಂಧವರೇ, ಈಗ ಕೆಲವು ಕೃಷಿ ಗೀತೆಗಳನ್ನು ಕೇಳೋಣ. ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ. ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ. ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ, ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ. ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಎಂಥ ಮೇಳ, ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಎಂಥ ಮೇಳ, ನಮ್ಮನು ಇದು ಎಂಥ ಮೇಳ, ನಮ್ಮನು ಇದು ಎಂಥ ಮೇಳ. ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ, ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ.